ಬೇಕಾಗುವಷ್ಟು ಹಾಲು ಹೈನವನ್ನ ಮನೆಗಿಟ್ಕೊಂಡು ಉಳಿದಂತ ಪದಾರ್ಥವನ್ನ ಬೇರೆಯವರಿಗೆ ಮಾರಾಟ ಮಾಡೋದು. ಈ ರೀತಿಯೊಳಗ ಮಹಿಳೆ ಒಬ್ಬ ಸ್ವಾವಲಂಬಿ ಆಗ್ಲಿಕ್ಕತ್ತಾಳ. ಇಂಥ ಒಬ್ಬ ಯಶಸ್ವಿ ಮಹಿಳೆ ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರ ಹೆಸರು ಲತಾ ರಾಮಪ್ಪ ನಂದವಾಡಿ ಅಂತೇಳಿ. ಇವರು ಹೊನ್ನಾಪುರದವರು. ಲತಾ ಮೂಲತಃ ಮರಾಠಿ ಮಾತಾಡೋರು. ಇತ್ತೀಚೆಗೆ ಅವರು ಕನ್ನಡವನ್ನೆಲ್ಲ ಕಲಿತು ಕನ್ನಡದಲ್ಲೇ ಒಂದು ವ್ಯವಹಾರವನ್ನ ಮಾಡ್ತಾ ಕನ್ನಡದಲ್ಲೇ ಬದುಕನ್ನ ಕಟ್ಕೊಂಡಾರ. ಲತಾ ಅವರಿಗೆ ಈ ಸಾಲಿನ ಶ್ರೇಷ್ಠ ಕೃಷಿಕ ಮಹಿಳೆ ಅಂತ ಪ್ರಶಸ್ತಿ ಕೂಡ ಬಂದದ. ಲತಾ ಅವರ ನಿಮಗ ಶ್ರೇಷ್ಠ ಕೃಷಿಕ ಮಹಿಳೆ ಅಂತ ಹೇಳಿ ಪ್ರಶಸ್ತಿ ಬಂದದ ಕೇಳಿ ಬಹಳ ಸಂತೋಷ ಆತು. ನಿಮಗ ಅಭಿನಂದನೆಗಳು. ನಮಸ್ಕಾರ. ಈಗ ಲತಾ ಅವರ ನಿಮ್ಮ ಊರು ಯಾವುದು, ನಿಮ್ದು ಎಷ್ಟು ಎಕರೆ ಹೊಲ ಅದ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಲ್ಲ. ಲತಾ ರಾಮಪ್ಪ ನಂದನವಾಡಿ, ತಾಲೂಕಾ ಆಳವಾಡ್ರಿ, ಜಿಲ್ಲಾ ಧಾರವಾಡ, ಮುಕಾಂಪುರ. ಜಮೀನ 2 ಎಕರೆ ಐತ್ರಿ. ಅಂದ್ರ ಅದ್ರ ಕಬ್ಬು ಬೆಳಿತೇವ್ರಿ, ಅರಿಶಿನ ಬೇರ, ಆನಂತರ ಪುದೀನ, ಕೊತ್ತಂಬರಿ, ಹೀರೆಕಾಯಿ, ಹಾಗಲಕಾಯಿ, ಮತ್ತ ಶೇಂಗಾ ಬೆಳಿತೀರಿ? ಟೊಮ್ಯಾಟೊ, ಶೇಂಗಾ, ಗೊಂಜಾಳ. ಇದೇನಿದ್ಗ ವರ್ಷದಾಗ 25 ಬೆಳಿ ಬೆಳೆಸ್ತೇವ್ರಿ ನಾವ್ರಿ. ಹೀರೆಕಾಯಿ ಅದನ್ನು 20,000 ರೂಪಾಯಿ ಹಾಕಿ ಮಾರ್ತೇವ್ರಿ. ಹಾಗಲಕಾಯಿ ಬಿ 20,000 ರೂಪಾಯಿ ಹಾಕೊಂಡು ಮಾರ್ತೇವ್ರಿ. ಅದ್ರಾಗ ಪೇರಿ ಗಿಡ ಆ 300 ಗಿಡ ಅದಾವ್ರಿ. ಆ 300 ಗಿಡದಾಗ ಅದ ವರ್ಷದಾಗ 23,000 ರೂಪಾಯಿ ಹಾಕ್ತೈತ್ರಿ ಅದನ್ನ. ಆನಂತರ ಪುದೀನ ಅದು ಅದು ವಾರ ಚಾಲು ಇರ್ತೈತ್ರಿ. ಹೂವನ 60 ಮಕ್ಕಳು ಬಂದ 9 ಗಂಟೆ ಮಟ ಮಾರ್ ಮಾಡ್ತಾರ. 20-10 ಆಗೊಂಡು ಮಾರ್ ಮಾರ್ಗ ಅಂಗಡಿ ಕೊಡ್ತಾರ ಅವ್ರು. ಅಂಗಡಿ ಕೊಡ್ತಾರ ಆನಂತರ ಶಾಲೆ ಹೋಗ್ತಾರ ಅವ್ರು. ಆನಂತರ ಕಬ್ಬ ಅದು ವರ್ಷ 4,000-5,000 ರೂಪಾಯಿ ಆಗ್ತೈತ್ರಿ ಕಬ್ಬರಿ. ಮತ್ತೆ ಗೊಬ್ಬರ ಹಾಕಬೇಕಂದ್ರ ಗಿಡ ಬಟ್ಟಿಯಾಗಣ್ರಿ, ಎಡು ಗೊಬ್ಬರ ಟಾಕಿದಾವ್ರಿ, 10 ಟಾಕಿದಾವ. ಅದನ್ನ ಗೊಬ್ಬರನ ಅದನ್ನು ಹುಡ್ಕ ಹಾಕ್ತೇವ್ರಿ. ಅದು ವರ್ಷದಾಗ ಏನಿದ್ಗನ 80 ಕ್ವಿಂಟಲದ ಆಗ್ತೈತಿ, 40 ಹಿಂಗೆ 1,000 ರೂಪಾಯಿ ಆಗ್ತೈತ್ರಿ ಗೊಬ್ಬರದ. ಮತ್ತು ಜೀವಾಮುಕ್ತ ಮಾಡ್ಬೇಕಂದ್ರೆ ಬೆಲ್ಲ, ಹುಳಿ ಹಿಟ್ಟು, ಆನಂತರ ಆಕಳು ಉಚ್ಚಿ, ಎಮ್ಮಿ ಶಗನ ಹಿಂಗೆಲ್ಲ ಹಾಕಿಸಿದ ಅದನ್ನ ಗಿಡಗಳಿಗೆ ಜೀವಾಮುಕ್ತ ಮಾಡಿ ಹಾಕ್ತೀವ್ರಿ. ಅಂದ್ರೆ ಬೆಳಿಗ್ಗೆ ರಾಸಾಯನಿಕ ಗೊಬ್ಬರ ಹಾಕುದನ ಇಲ್ಲ? ಇಲ್ರ, ಎಡು ಗೊಬ್ಬರ ಅಷ್ಟೇ ಹಾಕ್ತೀವ್ರಿ. ಎಡು ಗೊಬ್ಬರ ಅಷ್ಟೇ ಹಾಕ್ತೀವ್ರಿ. ಆ ಗೊಬ್ಬರ ಮಾಡ್ಬೇಕಂದ್ರೆ ಮಣ್ಕಾಯಿ ತಪ್ಪಲ್ಲ, ಫೀರಿಕಾಯಿ ತಪ್ಪಲ್ಲ, ಅದನ್ನ ಹಾಕಿಸಿದ ಕಡ್ಡಿ ಕಡ್ಡಿ ಹಿಂದಾಡ ತೆಗೆದು ಗೊಬ್ಬರ ತಯಾರಾಗ್ತಿತ್ತಲ್ಲ, ಕಡ್ಡಿಲ ತೆಗೆದು ಅದನ್ನು ಗೊಬ್ಬರ ಹಾಕ್ತೇವ್ರಿ ನಾವ್ರಿ. ಮತ್ತು ಜೀವಾಮುಕ್ತ ಮಾಡಿ ಹಾಕ್ತೇವ್ರಿ. ಆ ಜೀವಾಮುಕ್ತ ಮಾಡ್ಬೇಕಂದ್ರೆ ಬೆಲ್ಲ, ಹುಳಿ ಹಿಟ್ಟು, ಆನಂತರ ಶಗನ ಉಚ್ಚಿ ಅದೆಲ್ಲ ಮಾಡ್ಗಿಸಿದ 2 ದಿನ ಅದಕ್ಕಿಸಿದ ಅದನ್ನು ಹಾಕ್ತೇವ್ರಿ ಒಲ್ಲ ಗೊಬ್ಬರ ರೀ. ಈಗ ಹೈನು ಅಂತ ಹೇಳಿದ್ರಲ್ಲ, ಹೈನುಗಾರಿಕೆ ಏನೇನು ಸಾಕೀರಿ? 2 ಎಮ್ಮಿದಾವು, 2 ಆಡುಗಳದಾವು, ಆಕಳು ಐತ್ರಿ, ಅದೆಲ್ಲ ಸಾಕ್ತೇವ್ರಿ. ಅದ್ರ ಕೆಲಸ ಏನೇನು ಮಾಡ್ತೀರಿ? ಶಗನ ತುಂಬೋದ್ರಿ, ಮತ್ತು ಮೇವು ಹಾಕೋದ, ಶಗನ ತುಂಬೋದ, ಮೈ ತೊಳ್ಕೊರೋದ, ಮೈಸಾಕ ಬಿಡುದಿಲ್ರಿ ನಾವು. ಅಂದ್ರೆ ತರಕಾರಿ ದಕ್ಕ ಸಮತಾಗಿ ಮೇವು ಅದನ್ನು ಮಾಡಿ ಹಾಕ್ತೇವ್ರಿ. ಮೇವು ಮಾಡೋದ, ಮೈಸಾಕ ಯಾವಾಗ್ರ ಮಕ್ಕಳು ಬಂದು ಮೈಸ್ತಾರ್ರಿ, ಮೈ ತೊಳ್ಕೊರೋದ, ಇದೆಲ್ಲ ವ್ಯವಸ್ಥೆ ಮಾಡ್ತೇವ್ರಿ. ನಮ್ದೇ ಮಾಡ್ತೇವೆ, ಹಂಗೆ ಅವ್ರದ್ದು ಮಾಡ್ತೇವ್ರಿ. ಎಷ್ಟು ಹಾಲು ಕೊಡ್ತಾವೆ? ಹಾಲು 3 ಲೀಟರ್. ಮತ್ತು ಆಡ್ಗೋದ ಹಾಲು ಹಿಂಡ್ರದಿರಿ ನಾವು, ಆ ಮುರಿಗೆ ಬಿಡ್ತೇವ್ರಿ. ಮಾರಾಟ ಏನು ಮಾಡೋದಿಲ್ಲ? ಹಾಲು ಹಣ್ಣು ಮಾರ್ತೇವ್ರಲ್ಲ, ಡೇರಿಗೆ ಹಾಕ್ತೇವ್ರಿ. ಡೇರಿಗೆ ಹಾಕ್ತೀವಿ? ಡೇರಿಗೆ ಹಾಕ್ತೇವ್ರಿ. ಆಮೇಲೆ ಈಗ ಎಷ್ಟು ಜನ ಮಕ್ಕಳು ನಿಮಗ? 4 ಮಂದಿ ಹೆಣ್ಮಗ, ಒಬ್ಬ ಗಂಡು ಮಗ, ನಾವಿಬ್ರು 7 ಮಂದಿ ಅವ್ರಿ. ಮುನ್ನೀರ್ವರ್ಗ್ರಿ ಮಕ್ಕಳು ಶಾಲೆಗೆ ಹೋಗ್ತಾವ್ರಿ. 9 ಅರ್ಮಿ ಕಲ್ಯಾತಾಳ ಇಲ್ಲಿ ಧಾರಾಡದಾಗ್ರಿ. 12 ಅಂತಿ ಒಬ್ಬಕ್ಕೆ ನಾನು ಜೋಡಿ ನಿರ್ತಾಳ ಹೊಲ್ದಾಗ, ಆಕಿದ 10 ನಿಂತ ಮಠ ಆಗೈತ್ರಿ. 9 ಹತ್ತಿದಾಳ ಮಗನ, 8 ನಿಂತ ಶಾಲೆಗೆ ದಂಡ್ರಿ. ಮಕ್ಕಳು ಹೊಲ ಮನಿ ಕೆಲಸ ಮಾಡ್ತಾರ? ಹ್ಮ್ ಮಾಡ್ತಾರ್ರಿ. ನನ್ನ ಜೋಡಿಲಿ ಒಬ್ಬಕ್ಕೆ ಇರ್ತಾಳು, ಇವರು ಇರ್ತಾರು. ದಿನ ನಮ್ಮ ಹೊಲ್ದಾಗ ನೀ ಮುಂಜಾನಿಂದ ಸಂಜೆ ಮಟ ಎಷ್ಟೊತ್ತನ ಕೆಲಸ ಮಾಡ್ತೀರಿ ಹೊಲ್ದಾಗ? ಮುಂಜಾನೆ ನಾವು 9 ಕದಿನ ಚಂಚಿಕೆ ಬರ್ತದ್ರಿ. ಎಲ್ಲ ಊಟ ಗಿಟ್ಟ ಕಟ್ಕೊಂಡು ಹೋಗ್ಬಿಟ್ಟು? ಊಟ ಬಿಟ್ಟ ಕಟ್ಕೊಂಡ್ರಿ. ಮನಿ ಒಳಗೆ ಏನಿಲ್ರಿ, ದನ ನಿಮ್ ಬಾಟನ್ರಿ. ಹೊಲ್ದಾಗ ದನಗಳು ಕಟ್ಕೊಂಡ್ ಮಣ್ಗಿರ್ದ ಬಟ್ಟೆ ದನಗಳು ಕಟ್ತೇವ, ಅದ ಕೆಲಸ ಮಾಡ್ಕೊ ದನಗಳ ಮೇವ್ ಆಗ್ತು, ಕೆಲಸ ಆತು, ಎಲ್ಲ ಆತ್ರಿ. ಈಗ ಲತಾ ಅವ್ರ, ಈ ಬ್ಯಾರೆ ಸರ್ಕಾರಿ ಗೊಬ್ಬರ ಹಾಕಿದ್ರ ಚಲೋ ಬರ್ತದ ಅಂತಾರ, ಆದ್ರೆ ನೀವು ಎಲ್ಲ ಎರೆಹುಳಿ ಗೊಬ್ಬರ, ಸಗಣಿ ಗೊಬ್ಬರ ಇದನ್ನ ಹಾಕಿ ಕಾಯಿಪಲ್ಯ ಬೆಳೆಸ್ತೀರಿ, ಆಗ ತರಕಾರಿಗೂ ಈ ತರಕಾರಿಗೂ ಏನ್ ವ್ಯತ್ಯಾಸ ಇರ್ತದ? ಚಲೋ ಇರ್ತೀರಿ. ಎಲ್ಲ ಕಾಪಿಲ್ರಿ, ಹೀರೆಕಾಯಿ, ಹಾಗಲಕಾಯಿ, ಅಂದ್ರ ಟಮ್ಯಾಟೊ, ಬದ್ನಿಕಾಯಿ, ಅಂದ್ರ ಡಬ್ಬು ಮೆಣಸಿನ್ಕಾಯಿ, ಏನಿಲ್ಲದಾಗ ವಾರದಾಗ ವರ್ಷದಾಗ 25 ತರ ಕಾಪಿಲೆ ಅದನ್ನ ಎಲ್ಲ ಮಾಡ್ತೀವ್ರಿ. ಇವಟ ಯಾವ್ದು ಬಂದಾಗದಿಲ್ರಿ ನಮ್ಮದ್ರಿ. ಅಂದ್ರ ಮನಿಗೆ ಇಟ್ಕೊಂಡು ಮತ್ತ ಉಳ್ದದ ಮಾರಾಟ ಮಾಡ್ತೀರಿ? ಹ್ಞೂ. ಹಾ, ಕಾಪಿಲಿ ಚಲೋ ಇರ್ತಿದ್ರಿ. ಈಗ ನಿಮಗ ಕೃಷಿಕ ಮಹಿಳೆ ಅಂತ ಪ್ರಶಸ್ತಿ ಕೊಟ್ರಲ್ಲ, ಎದಕ್ಕೆ ಕೊಟ್ರು? ಚಲೋದ ಬೆಳಿ ಮಾಡಿದ್ರಿ ನಾವ್ರಿ. 20 ವರ್ಷ ಆತ ನಮ್ಗೆ ಚಲೋ ಐತ್ರಿ. 22 ವರ್ಷ ಆತ್ರಿ ಶಿಲ್ಪಾಸ್ ಕುಲಕರ್ಣಿ, ಆನಂತರ ಸುಷ್ಮಾ ಸರ್ ಇವರೆಲ್ಲ ನಮಗ ಆಧಾರ ಆಗಿದ್ದಾರೆ. ಅವ್ರು ಎಲ್ಲಿ ತಾನೆ ಶಾಲೆ ಕಲ್ತೀರಿ? 10 ಮಠ ಆಗಿದೆ ಮರಾಠಿ ಶಾಲೆ, ಮರಾಠಿ ಸೈ ಮಾಡ್ತೇನ್ರಿ. ಓ, ಕನ್ನಡ ಬರಂಗಿಲ್ಲ? ಕನ್ನಡ ಅಂದ್ರೆ ನಾವು ಹಿಂಗೆ ಮಾತಾಡ್ತೇವ್ರಲ್ಲ ಅದಷ್ಟು ಪಕ್ಕ ಬರಂಗಿಲ್ರಿ. ಅದು ಮಾತಾಡ್ಬೇಕಂತ ಅನ್ಸ್ಕೊಂಡು ಮಾಡ್ಕೊತ ಮಾತಾಡ್ತೇನೆ. ದಡಾರ್ ನಿಂಬಾಟ್ರಿ, ಹಿಂಗೆ ಹೊಲ್ದಾಗ ಕೆಲಸ ಮಾಡೋ ಇದ್ದಿರ್ತಾರೆ, ಅವ್ರು ನಿಂಬಾಟೇನ ಹಂಚಿಕಿಲ್ರಿ. ಅಂದ್ರೆ ನೀವು ಏನಾರೊಂದು ಕೇಳ್ತಿರಲ್ಲ, ಅದಕ್ಕೆ ಪಕ್ಕ ದೌಡ ಉತ್ತರಾನು ಕೊಡಾಕ್ಬಾರ್ದು, ಮರಾಠಿಯಾರ ಆಗ ಪಾಡ ಪಾಡ ಮಾತಾಡ್ತೇನೆ. ಯಾವ ಊರು ನಿಮ್ದು? ನಮ್ದು ತವ್ರ ಮನೆ ಇಸರ್ಕಂಜಿರಿ. ಈಗ ಇಸರ್ಕಂಜಿನ ನಮ್ಮ ಅತ್ತಿಗೆ ಸಾದರ ಅತ್ತಿ ಧಾರಾಡ್ ಕೊಟ್ಟಿದ್ರಿ ಆಕಿಗೆ ಓಣಪುರದಾಗ, ಅದ ಅತ್ತಿ ಮಗನ ಇವ್ರು ಕೊಟ್ಟಾರ. ಹ್ಞೂ, ಅತ್ತಿ ಮಗನೇ ನಿಮ್ಮ ಗಂಡ? ಹ್ಞೂ. ಅಂದ್ರೆ ಮನ್ಯಾಗ ಈಗ ನಿಮ್ಮ ಗಂಡಿಗೂ ಮರಾಠಿ ಬರ್ತದ? ಮಕ್ಕಳ ದೊಡ್ಡಕಿ ಇವ್ರ ಮುಂದೆ ಮಾತಾಡ್ತಾರೆ. ಇವ್ರತ ಶಾಲೆ ಸಮತಾಗಿ ಆರ್ಮಿ ಬೇರೆ ಕಲಿಯತ್ತಾಳಲ್ಲ, ಆಕಿ ಮಾತಾಡ್ತಾಳ್ರಿ. ಅಂದ್ರೆ ಅದ್ರಾಗ ಮರಾಠಿ ಹಿಂದಿ ಅದು ಬೇಕಲ್ಲ ಅವ್ರಿಗೆ, ಅದು ಹಿಂದಿ ಕಳ್ಸ್ಕೊತ ಮಾಡ್ಕೊತ ಆಕಿ ಮಾತಾಡ್ತಾಳ. ಆಕಿ ಹಿಂದಿ ಒಳಗೆ ಮಾತಾಡ್ತಾಳ, ನಾನು ಮರಾಠಿ ಒಳಗೆ ಕೇಳ್ತೇನೆ. ಅದ್ರ ಆರ್ಮಿ ಕಲಿತಾಳಲ್ಲ ಆಕೆ, ಅದಕ್ಕಾಗಿರಿ. ಓ, ಹಂಗಾಗಿದೆ. ಆಮೇಲೆ ಉಳಿದ ದಿನದ ಕೆಲಸ ಎಲ್ಲ ನೀವು ಮಾಡ್ಕೊಂಡು ಹೋಗ್ತೀರಿ? ಹ್ಞೂ. ಈ ಕಾಯಿಪಲ್ಲೆ ಹೆಚ್ಚಾಗಿದ್ದ ಮನೆ ಮಗಾರ ಮಾರ್ತೀವ್ರ ನಾವು, ವಾರ ಮಾರ್ತೀವ್ರಿ. ಸಂತಿಗೆ ನೀವ ಹೋಗಿರ್ತೀರಿ? ಹಾ, ಸಂತಿ ಅದು ಹೋಯ್ತೀವ್ರಲ್ಲ. ಮಕ್ಕಳ ಶಾಲೆ ಹೋಗ್ತಾವ ಮತ್ತೆ ಯಾರು ಮಾಡವ್ರಿ? ಯಾರು ಆಳ ಕಾಳು ಇಟ್ಕೊಂಡಿಲ್ಲ? ಇಲ್ರಿ. ಇಲ್ಲ, ಎಲ್ಲ ನೀವ ಮಾಡ್ತೀರಿ? ಎಲ್ಲ ನಾವ್ರಿ. ಈಗ ಹೊಲಕ್ಕ ರೊಟ್ಟಿ ಕಟ್ಕೊಂಡು ಹೋಗ್ತಿರಲ್ಲ, ಊಟ ಮತ್ತೆ ಊಟ ಬೇಕಲ್ಲ ಮಧ್ಯಾಹ್ನ ಬೇಡ್ರಿ. ಏನೇನು ಹೋಯ್ತೀರಿ? ರೊಟ್ಟಿ, ಅಂಬಲಿ, ಮೊಸರ, ಹಾಲು ಹೋಯಂಗಿಲ್ರಿ. ಹಾಲು ಹೋಯಂಗಿಲ್ರಿ. ಮಜ್ಗಿ, ಅಂಬಲಿ, ಮೊಸರ, ಇದರ ಯಾರು ಬಂದಾರ ಅದ್ರ ನಿಟ್ಕೊಂಡು ಮಾಡೋದ. ಈಗ ನಾವು ಹೊಲಕ್ಕೆ ಬಂದ್ರೆ ಊಟ ಹಾಕ್ತೀರಿ ನಮಗೆ? ಹ್ಞೂ, ಬರಲ್ಲ. ಮತ್ತೇನು ವಿಶೇಷ ಮಾಡ್ತೀರಿ? ಭಾಳ ಚಲೋ ಅಡುಗೆ ಏನು ಮಾಡ್ತೀರಿ ನೀವು? ಅಡುಗೆ ಕಾಪಲ್ಲಿ ಇದ್ರಿ ನಮ್ದು, ಬ್ಯಾಳೆ ಅಂಗಡಿಯಾಗ ಅಷ್ಟು ತೊಗೊಂಬರ್ತೀವ್ರಿ. ತೊಗರಿ ಹಾಕಿರ್ತೇನ್ರಿ, ಅದು ಮಾಡಂಗಿಲ್ರಿ ನಾವು ಭಾಳ ತೊಗರಿ. ಅಂಗಡಿದಾಗ ಹೆಸರು ಕಾಳು ರೀ, ಮೊಸರು, ಆಗ ಬ್ಯಾಳೆ ತರಸ್ ಮಾಡ್ತೀವ್ರಿ. ಈಗ ಹಾಗಲಕಾಯಿ ಪಲ್ಯ ಭಾಳ ಚಲೋ ಮಾಡ್ತೀರಿ ಅಂತಲ್ಲ ನೀವು? ಹ್ಞೂ, ಹಾಗಲಕಾಯಿ ಪಲ್ಯ ಏನು ಒಂದಾಗ ನಮ್ಮ ಕಡೆ ನನ್ನ ಕಡೆ ಪಲ್ಯ ತೊಗೋತಾರ ಮಾಡೋ. ಹೆಂಗೆ ಮಾಡ್ತೀರಿ ಹೇಳ್ರಿ ಒಂಚೂರು. ಶೇಂಗಾ ಪುಡಿ ಹಾಕಿ ಅದು ಮೊದಲು ಹುರಿಬೇಕ್ರಿ. ಹುರಿದು ಗಸಿದ ಶೇಂಗಾ ಪುಡಿ ಹಾಕಿ ಅದು ಬೆಳ್ಳುಳ್ಳಿ ಹಾಕೋದು, ಉಳ್ಳಾಗಡ್ಡಿ ಹಾಕೋದಿಲ್ರಿ. ಬೆಳ್ಳುಳ್ಳಿ ಹಾಕಿ ಮಾಲ್ ಮೊಸರು ಒಟ್ಟೆ ತೆಗಿಬಾರ್ದು ಕೂತಿ ಮಟ. ಅದು ಮಾಪ್ಗೆ ಅಷ್ಟು ಖಾರ ಉಪ್ಪು ಅಷ್ಟು ಒಗ್ಯದ, ಅಷ್ಟು ನೀಟಾಗಿ ಆಟ ನೀರು ಹಾಕೋದ, ಸಣ್ಣ ಗ್ಯಾಸ್ ಇಡೋದ್ರಿ. ಅದು ಅಟ್ಟ ಮೇಲೆ ಐದು ಮಿನಿಸನ ಹಾಕ್ತಿತ್ರಿ. ಅದನ್ನು ಒಟ್ಟ ಕೈ ಆಗೋದ್ರಿ. ಅದನ್ನು ಈಗ ನಾ ಪಲ್ಯ ಮಾಡ್ರೆ ಒಂದೇ ಆಜುಬಾಜು ಪಲ್ಯ ತೊಗೋತಾರ. ಅವ್ರು ಏನು ಮಾಡ್ತಾರೆ, ಇಟ್ಟು ಕೋದ್ ಮಾಡ್ತಾರೆ. ಅದನ್ನು ಕೋದ್ ಮಾಡ್ತಾರೆ, ಕೈ ಭಾಳ ಆಗ್ತೈತೆ. ಅದನ್ನು ದೊಡ್ಡ ದೊಡ್ಡ ಕೊಯ್ದಿರ್ತೀರಿ? ಹ್ಞೂ, ದೊಡ್ಡ ದೊಡ್ಡ ಕೊಯ್ತೇವ್ರಿ. ದೊಡ್ಡ ಅನ್ನಡಕ ಗುಂಡಗ ಮಾಡ್ತೇವ್ರಿ. ಗುಂಡಗ ಕೊಯ್ಯೋದ, ಅನಂತರ ಒಳಗೆ ತುಂಬ ಚಿಲ್ ಪೀಸ್ ಎಲ್ಲ ತೆಗೆಯೋದು. ಅದ್ರೊಳಗೆ ಶೇಂಗಾ ಕಾಳದೆಲ್ಲ ತುಂಬೋದು. ಶೇಂಗಾ ಕಾಳೊಳಗೆ ಉಪ್ಪು ಖಾರ ಮಿಕ್ಸ್ ಮಾಡ್ಗಿಸಿ ಅದ್ರೊಳಗೆ ತುಂಬೋದು. ಬೆಳ್ಳು ಹಾಕಿ ಫೊಡ್ನಿ ಕೊಡೋದ್ರಿ. ಮತ್ತು ಅದು ಕುದಿಸೋ ಟೈಮ್ ಅಷ್ಟು ನೀಟ ಒಂದ ಎರಡು ಮೂರು ಚಮಚ ಆಗಟ್ ನೀರು ಹಾಕ್ಬೇಕು. ಮ್ಯಾಲ ಮುಸಿ ಬಿಡೋದ್ರಿ. ಅದಕ್ಕೆ ಬೆಲ್ಲ ಏನು ಹಾಕಂಗಿಲ್ಲ? ಏನು ಇಲ್ರಿ, ಅದು ಉಪಯೋಗ ಮಾಡುದಿಲ್ರಿ. ನಾ ಅದನ್ನ ಮಾಡುದಿಲ್ಲ. ಇಲ್ರಿ, ಹೌದಿಲ್ಲ. ನಿಮ್ ಹೊಲಕ್ಕೆ ಬರ್ಬೇಕು ನಾವು. ಹ್ಞೂ, ಪಲ್ಯ ತಿನ್ಬೇಕಂದ್ರೆ. ಹ್ಞೂ, ಮತ್ತೆ ಮೆತಿ ಪಲ್ಯ ಆದ್ರೂ ಮಾಡ್ತೇನ್ರಿ. ಪಾಲಕ, ಮೆತಿ ಪಲ್ಯ, ಹಾಗಲಕಾಯಿ, ಈ ಮೂರ ನಮಗೆ ಇಷ್ಟ ಪಡ್ರಿ ಮನೆಯಾಗದ್ರೆ. ನೀಟ ಶೇಂಗಾ ಪುಡಿ ಹಾಕೋದ, ಅದ್ರಾಗ ಬೆಳ್ಳು ಹಾಕೋದ್ರಿ, ಉಳ್ಳಾಗಡ್ಡಿ ಹಾಕೋದ್ರಿ. ಉಳ್ಳಾಗಡ್ಡಿ ಕೋದ್ ಹಾಕೋದ, ಶೇಂಗಾ ಪುಡಿ ನೀಟ್ ಹಾಕೋದ, ಅದ್ರೂ ಮುಚ್ಚೋದ್ರಿ. ಭಾಳ ಕುಸಿಸೋದಿಲ್ಲ, ಭಾಳ ಕುಸಿದ ಕೈ ಆಗ್ತೈತ್ರಿ. ಅದನ್ನ ಹಂಗೆ ಪಲ್ಯ ಮಾಡ್ತೀವಿ. ಬ್ಯಾಳಿ ಪೀಳಿ ಏನು ಹಾಕೋದಿಲ್ರಿ ನಾ. ಅಂದ್ರೆ ಯಾವ್ದ ಪಲ್ಯ ಆಗಲಿ ಒಂದು ಹದ ಆಗಿ ಬೇಯಿಸಿದಾಗ ರುಚಿ ಆಗ್ತದ. ಹೌದಿಲ್ಲ? ಹ್ಞೂ. ಈಗ ಲತಾ ಅವ್ರ, ನಿಮಗೆ ಶ್ರೇಷ್ಠ ಕೃಷಿಕ ಮಹಿಳೆ ಅಂತ ಪ್ರಶಸ್ತಿ ಕೊಟ್ರಲ್ಲ, ಏನೆಲ್ಲ ಕೊಟ್ರು? ಒಂದು ಮಾಲೆ ಹಾಕಿದಾರ, ಅನಂತರ ಒಂದು ಬ್ಯಾಗ್ ಕೊಟ್ಟಿದಾರ, ಪುಸ್ತಕಗಳು ಕೊಟ್ಟಿದಾರ, ಹಣ್ಣಿಂದ ತಾಟ್ ಕೊಟ್ಟಿದಾರ, ಮಾಲ ಶಾಲ ಒಂದ ಒಂದು ಸರ್ಟಿಫಿಕೇಟು ಕೊಟ್ಟಾರ. ಸರ್ಟಿಫಿಕೇಟ್ ಕೊಟ್ಟಿದಾರ್ರಿ. ಅನಂತರ ಅದನ್ನ ನಿಮ್ಮ ಬಾಟ ಒಂದು ಸಣ್ಣದೊಂದು ಕಾರ್ಡ್ ಇರ್ತಿತ್ರಿ, ಅದ್ ಕಾರ್ಡ್ ಸರ್ಟಿಫಿಕೇಟ್ ಅಂತಾರಲ್ಲ, ಅದೊಂದು ಕೊಟ್ಟಿದಾರ್ರಿ. ಅಡ್ಡಿ ಇಲ್ಲ ಲತಾ, ನಿಮ್ಮ ಒಂದು ಕೆಲಸವನ್ನ ಮೆಚ್ಚಿ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದವ್ರು ನಿಮಗೊಂದು ಸನ್ಮಾನ ಮಾಡ್ಯಾರ. ಇನ್ನು ಹೆಚ್ಚೆಚ್ಚು ಕಾಯಿಪಲ್ಯ ಉತ್ತಮ ರೀತಿ ಒಳಗೆ ಬೆಳೀರಿ, ಇನ್ನು ಹೆಚ್ಚು ವ್ಯಾಪಾರ ಆಗ್ಲಿ, ನಿಮಗ ಆರಾಮಾಗಿರ್ರಿ ಅಂತ ಹೇಳ್ತೀವಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ರಾಮಪ್ಪ ನಂದನವಾಡಿ ಅವ್ರ. ನಮಸ್ಕಾರ. ರಾಮಪ್ಪ ಅವ್ರದ್ದು ಊರು ಯಾವ್ದು? ನಮ್ದು ಹೊನ್ನಾಪುರ ರೀ. ಊರು ಹೊನ್ನಾಪುರ, ತಾಲೂಕಾ ಅಳ್ನಾವರ, ಜಿಲ್ಲಾ ಧಾರವಾಡ ರೀ. ಯಾವ್ಯಾವ ರೀತಿ ನಾವು ಜಮೀನ್ದೊಳಗೆ ಕೆಲಸ ಮಾಡ್ಬೇಕು ಅನ್ನೋದು ನಮಗೆ ಮೊದಲು ಏನೂ ಅನುಭವ ಇಕ್ಕಿಲ್ಲ ರೀ. 2002 ನಮ್ಮ ತಂದೆಯವ್ರು ತೀರ್ಕೊಂಡ್ರು. ಒಂದು ನಾ ಮೊದಲು ಕೂಲಿ ಕೆಲಸ ಮಾಡ್ತೀನಿ ರೀ. ಈ ಧಾರವಾಡದ ಕೆಲಸಕ್ಕೆ ಹೋಗೋದು, ಪಂಚಾಯತಿ ಕೆಲಸ ಮಾಡೋದು, ಇಂಥ ಕೆಲಸಗಳನ್ನು ಮಾಡ್ತಿದ್ದೀನಿ ರೀ. ಆನಂತರ 2002 ತೀರ್ಕೊಂಡೇಳಿದಾಗ ಆಗ ನಾವು ಕೃಷಿ ಮಾಡ್ಬೇಕು ಅನ್ನೋದು ನನ್ನ ಒಂದು ಛಲ ಹುಟ್ಟಿತು ರೀ. ನಮಗೆ 2 ಎಕರೆ ಜಮೀನು, ಅಣ್ಣ ತಮ್ಮ ಇಬ್ಬರು ನಾವು. ನಾ ಕೃಷಿ ಇಲಾಖೆಗೆ ಬಂದು, ಕೃಷಿ ಇಲಾಖೆಗೆ ಬಂದಾಗ ಶಿವಕುಮಾರ್ ಸರ್ ಅಂತೇಳಿ ಆತ್ಮಾದವ್ರು ಒಬ್ರು ಇದ್ರು. ಸರ್, ನಾ ಒಂದಿಷ್ಟು ನಾ ಕೃಷಿ ಮಾಡ್ಬೇಕು ಮಾಡಿದೇನೆ ರೀ, ಮತ್ತು ನನಗೆ ಹೆಂಗ್ರಿ ಅದಕ್ಕೆ ಏನು ನೀ ಏನು ಸಾವ ಕೃಷಿ ಮಾಡವೋ, ಏನು ಯಾವ್ದು ಕೃಷಿ ಮಾಡ್ತಿ ಕೇರೋರು, ಏನು ಆರ್ಗಾನಿಕ್ ಹೋದಾಗ ಬರ್ತೀನೋ, ಏನು ಇತ್ರಾಗ ಬರ್ತಿ ಕೇರ್ ನನಗೆ. ಸರ್ ಕೇಳ್ತೀನಿ ಅಂದರೆ, ಸರ್ ನಾನು ಆರ್ಗಾನಿಕ ಮಾಡಬೇಕು ಅನ್ನೋದು ನನ್ನಲ್ಲಿ ಒಂದು ಸ್ವಲ್ಪ ಆಸೆ ಐತ್ರಿ, ಅದನ್ನ ಮಾಡ್ಬೇಕು ಮಾಡಿದೇನೆ ರೀ ಹೆಂಗೆ ಅಂತೇಳಿ. ನಾನು ಪ್ರಥಮ ಪ್ರಶ್ನಕ್ಕೆ ಎಲ್ಲಿ ಹುಲ್ಕೋಟಿಗೆ ಹೆಚ್ ಕೆ ಪಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಟ್ರೈನಿಂಗ್ ಸೆಂಟರ್ ಐತಿ, ಆನಂತರ ಎಲ್ಲ ಐತ್ರಿ. ಹುಲ್ಕೋಟಿದ್ದು ಅವಾಗ ಎರೆಹುಳು ತೊಟ್ಟಿ ನಾನು ಮಾಡುವಂಥ ಪ್ರಯತ್ನ ನನಗೆ ಬತ್ತರಿ. 2006 ರೀ ಅರಸ್ಕೆ ಅವ್ರು ಏನು ಮಾಡ್ರಿ ಅಂದ್ರೆ ನನಗೊಂದು ಎರೆಹುಳು ಘಟಕ ಕೊಟ್ರಿ. ಆಗ ಒಂದು ಎರಡು ಘಟಕ ಕೆಟ್ಟಿತ್ರಿ 1200 ರೂಪಾಯಿ ಐತ್ರಿ, 10x10 1200 ರೂಪಾಯಿ ಸರ್ಕಾರದಿಂದ ಐತ್ರಿ. ಪಟ್ಟಣ ಸಿಟಿ ಅಂತೇಳಿ ಇದ್ದರು ಶಿವಕುಮಾರ ಸರ್ ಆತ್ಮದವ್ರು ಹೇಳೋದಕ್ಕಿಲ್ಲ ಅಂದ್ರೆ ಒಂದು ಕೊಟ್ಟರಿ. ಆನಂತರ ಅದನ್ನು ಮಾಡಿದ ನಂತರ ನನಗೊಂದು ಸ್ವಲ್ಪ ಗೊಬ್ಬರದ ಭಾಳಷ್ಟು ಅನುಕೂಲ ಅನಿಸ್ತ್ರಿ. ಅನುಕೂಲ ಅನಿಸಿದಾಗ ನನ್ನ ಅನುಭೋಗ ನೋಡ್ಕೊಂಡು ನಾ ಮಾಡ್ಕೊಂಡು ನಾ ಹೊಲಕ್ಕೆ ಹಾಕೊಳ್ಳೋದು ಮಾಡೋದು ನೋಡೋಕತ್ರ 3 ವರ್ಷ ಸಾವು ಕೃಷಿ ಆಗ್ಬೇಕು. ಒಂದು ಸಾವು ಕೃಷಿಗೆ ಬರ್ಬೇಕಾರೆ ಒಕ್ಕಲ್ತನ 3 ವರ್ಷ ಬೇಕು. ಯಾಕಂದರೆ ನಾವು ಈ ಸರ್ಕಾರ ಗೊಬ್ಬರ ಹಾಕಿ ಹೊಲನ ಬಡವಾಗಿರ್ತೈತಿ ರೀ, 3 ವರ್ಷ ಬೇಕು. ಆನಂತರ ಅದನ್ನು ಸ್ವಲ್ಪ ಹಾಕೋತ ಅದನ್ನು ಹಾಕೋತ ಹೀರೆ ಹಾಕೊತ ಒಂದು 3 ವರ್ಷ ಬೇಡ್ರಿ. 3 ವರ್ಷದಿಂದ ಈಗ ನಾವು 18 ವರ್ಷ ಆತ್ರಿ. ಒಂದು ಕಾಲ ಸರ್ಕಾರ ಗೊಬ್ಬರ ತೋರಿಸಲ್ರಿ. ಎಲ್ಲ ಪೂರ್ತಿ ಪೂರ್ತಿ ಸಾವಯವ. ಏನೇನು ಬೆಳಿತೀರಿ ಹೊಲದಾಗ? ಒಂದು 300 ಗಿಡ ಪೇರು ಹಚ್ಚೇನ್ರಿ. ಪೇರುದಾಗ 10x8 ಮಾಡೇನ್ರಿ, ಪೇರು 10x8 ಮಾಡೇನ್ರಿ. ನಡಕ್ಕೆ ಒಂದು ಸಾಲ ಟೊಮೆಟೊ ಹಚ್ತೇವ್ರಿ, ಒಂದು ಸಾಲ ಬದ್ನಿ ಗಿಡ ಹಚ್ತೇವೆ, ಒಂದು ಸಾಲ ಮೆಣಸಿನ ಗಿಡ ಹಚ್ತೇವೆ, ಒಂದು ಸಾಲ 2 ಸಾಲ ಅಚ್ಚಗಡದಂಡಿ ಈಚಗಡದಂಡಿ 2 ಸಾಲ ಹೂ ಹಚ್ತೇವ್ರಿ. ಅಚ್ಚಗಡದಂಡಿ ಈಚಗಡದಂಡಿ 2 ಸಾಲ ಹೂ ಹಚ್ತೇವ್ರಿ. ಹಿಂಗೆ ಮಾಡ್ಕೊತ ಒಂದು 20-22 ಬೆಳೆ ಬೆಳಿತೇವ್ರಿ. ಈಗ ಇವು ಕಾಯಿಪಲ್ಲೆ ಲಘು ಬಂದು ಬಿಡ್ತಾವ ಬೆಳೆ? ಕಾಯಿಪಲ್ಲೆ ಮತ್ತೆ ಹಂತ ಹಂತವಾಗಿರಿ. ಈ ಹಂತ ಈ ಸಾಲಿನಾಗ ಇದನ್ನು ಮಾಡಿದ್ರೆ ಈ ಸಾಲಿನಾಗ ಇದನ್ನು ಮಾಡ್ತೇವ್ರಿ. ಅಂದ್ರೆ ರೋಗ ನಿರೋಧಕನ ಮಾಡ್ಕೊಳ್ಳೋದ್ರಿ ನಮ್ಮ ಕೆಲಸ ರೀ. ಈ ಸಾಲಿಗೆ ಚೆಂಡು ಹಾಕಿದ್ರಿ, ಈ ಸಲ ರೀ ಮುಂದಿನ ಸಲ ಆ ಸಾಲಿಗೆ ಬೆಂಡಿ ಹಾಕ್ತೇವ್ರಿ. ಒಟ್ಟ ರೋಗ ಕೀಟನಾದಿ ಬಾದಿ ಬರಬಾರ್ದಂಗೆ ಮಾಡ್ಕೋತೇವೆ. ಯಾಕಂದ್ರೆ ಇದನ್ನೆಲ್ಲ ಆತ್ಮದವ್ರು ನನಗೆ ರೀ ಎಲ್ಲೋ ರಾಜ್ಯತಕ ಟ್ರೈನಿಂಗ್ ಕೊಟ್ಟರು ನನಗೆ. ಆತ್ಮದವ್ರು ನನಗೆ ಒಟ್ಟು ಹೆಲ್ಪ್ ಮಾಡಿದಂದ್ರೆ ಇವನ್ನೆಲ್ಲ ಮಾಡ್ಕೋತ ಹೋದಾಗ ಟ್ರೈನಿಂಗ್ ಹೆಚ್ಚಿಗೆ ಕೊಡಕತ್ತಾರೆ. ಎಲ್ಲಿ ಟ್ರೈನಿಂಗ್ ಕಳಿಸ್ತಾರೋ ಅಲ್ಲಿ ಹೋಗ್ತೀನಿ ರೀ. ಎಲ್ಲಿ ತನಕ ಓದಿರಿ ನೀವು? ನಾನು ರೀ ಒಂದು 4ನೇ ಕ್ಲಾಸ್ ಓದೇನ್ರಿ. ಅಂದ್ರೆ ಓದ್ಲಿಕ್ಕೆ ಬರೀಲಿಕ್ಕೆಲ್ಲ ಬರ್ತದೆ ನಿಮ್ಗೆ? ಎಲ್ಲ ಬರ್ತೈತಿ. ಒಟ್ಟು ನಾಲ್ಕನೇ ಕ್ಲಾಸ್ ಓದೇನ್ರಿ. ಅಂದ್ರೆ ಎಲ್ಲಿ ಹೋಗ್ಬೇಕಲ್ಲಿ ಟ್ರೈನಿಂಗ್ ಕೊಟ್ಟರೆ ಎಲ್ಲಿ ಹೋಗ್ತಾರ ಕರಿತಾರ ಅಲ್ಲಿ ಹೋಗಿ ಬಂದನ್ರಿ. ಹೋದಲ್ಲಿ ಒಂದು ವಿದ್ಯಾ ತಂದನ್ ರೀ, 22 ಟ್ರೈನಿಂಗ್ ಕೊಟ್ಟಿದ್ರೆ 22 ವಿದ್ಯಾನ ತಂದನ್ ರೀ. ಈಗ ಅವನ್ನೆಲ್ಲ ತಂದು ನಿಮ್ಮ ಹೊಲದಾಗ ನಮ್ಮ ಹೊಲದಾಗ ಮಾಡಿರಿ? ಎಲ್ಲ ಮಾಡ್ತಾನೆ ರೀ. ವರ್ಷಕ್ಕೆ ಸುಮಾರು 2 ಕ್ವಿಂಟಲ್ ಅರಿಶಿನ 8x8 ದೀಡ್ಪಟ್ಟು ಇಟ್ಟಿರ್ತಾನೆ ರೀ ಅರಿಶಿನ ರೀ. ಅದನ್ನ 2 ಕ್ವಿಂಟಲ್ ಅರಿಶಿನ ಅದನ್ನ ಮನ್ಯಾಗ ಬೀಸಿ ಪೌಡರ್ ಮಾಡಿ ಮಾರ್ತೇವ್ರಿ 200 ರೂಪಾಯಿ ಕೆಜಿ ಹಂಗೆ. ಹಾಂ, ಹೂ ಹಚ್ತೇವ್ರಿ ರೀ ಮನ್ಯಾಗ ಹಾರ ಮಾಡಿ ಮಾರ್ತೇವ್ರಿ. ಈಗ ನಾನು ನಿನ್ನೆ ಮಾಸಿಗೆ ಒಂದು 4000 ರೂಪಾಯಿ ಮಾರಿ ಮಾಡಿದ್ರಿ. ಹಾಂ, ಆನಂತರ ಕಾಯಿಪಲ್ಲೆ ವಾರಕ್ಕೆ ಇಲ್ಲಂದ್ರೆ 2000 ರೂಪಾಯಿ ಮಾರ್ತೇವೆ. ಒಂದು ವಾರಕ್ಕೆ 5000 ರೂಪಾಯಿ ಕಾಯಿಪಲ್ಲೆ ಇಲ್ಲದೆ ಎಂದೂ ಇಲ್ಲ ನಾವು. ಡೈಲಿ ಸೋಮವಾರ ಮಂಗಳವಾರ ಮಾಲಂತಿ 10-15 ಹೋಗ್ತಾವ್ರಿ ನಮ್ಮ. ಎಲ್ಲ ಒಟ್ಟು ಮನೆ ಒಳಗೆ ತಯಾರು ಮಾಡ್ತೀರಿ? ಮಕ್ಕಳು ಹೊಲಕ್ಕೆ ಹೋಗಿ ಮುಂಜಾನೆ ಹೋಗಿ ಮುಂಜಾನೆ ಸಾಲ ಸ್ಕೂಲ್ ಹೋದಾಗ ಬರ್ತಾರೆ ರೀ. ಮಾಡಿದಾರ ಬಡ ಬಡ 4 ಮೈಲಿ ಸುಚ್ಚಿ ಬಿಡ್ತಾರೆ. ಅವ್ರಿಗೆಲ್ಲರಿಗೆ 5 ರೂಪಾಯಿ ಅಂತ ಹೇಳಿಬಿಡ್ತೀನಿ ಮಾಲಿ. 5 ರೂಪಾಯಿ ಅಂತಲೇ ಎಲ್ಲರೂ ಬಡ ಬಡ ಸುಚ್ಚಿದಾರ ಕೊಟ್ಬಿಡ್ತಾರೆ ರೆಡಿ. ಅವರು 1 ರೂಪಾಯಿ ನನ್ನ ಕಡೆಯಿಂದ ರೊಕ್ಕ ಕೇಳ್ದಲ್ ರೀ. ಅವರೆಲ್ಲ ಏನು 5 ರೂಪಾಯಿ ಮಾಡಿರ್ತಾರೆ ರೀ. 4 ಮಂದಿ ಎಲ್ಲ ಒಂದು ಮಾಡಿ ಕೇಸಂದು ಮಾಲಿ ಮಾಡಿ ಆ ಗಲ್ಯದ ಒಗಿತಾರು. ಹಬ್ಬದ ಪಾಡ್ಯ ಹೋಗಾಯ್ತು ಪಾಡ್ಯ ಸುಮಾರು 14-15 ಸಾವಿರ ರೂಪಾಯಿ ಅವರು. ಅವ್ರ ಅರಿಬಿ ಅಂಚಿಡಿ ಅವರ ತಗೋತಾರೆ. ಅವೆಲ್ಲ ಅವರ ಎಷ್ಟು ಜಡ್ಡ ಅವ್ರ ಅರಿಶಿನ ಪುಡಿ ಮಾರ್ಕೊಂಬರ್ತಾರೆ ರೀ. ನನ್ನ ಕೂಡ ಮಂಗಳವಾರ ಕಾಯಿಪಲ್ಲೆ ಮಾರ್ತಾರು. ನಾವು ನೀನು ಹೂವಿನ ಹಾರ ಮಾರಿದ್ದು ಶನಿವಾರ ಆಯ್ತಾರೆ ಕಾಯಿಪಲ್ಲೆ ಮಾರ್ತಾರು. ಶನಿವಾರ ರವಿವಾರ ಒಂದು ಮಾರ್ತೇವೆ ರೀ, ಮಂಗಳವಾರ ನಾ ಮಾರ್ತೇವೆ ರೀ. ಮಂಗಳವಾರ ನಾ ಮಾರ್ತೇನು, ಶನಿವಾರ ಆಯ್ತಾರೆ ಮಕ್ಕಳು ಮಾರ್ತಾರೆ. ಹಂಗಾಗಿ ಎಲ್ಲ ಒಟ್ಟು ಕುಟುಂಬ ಕೃಷಿ ಅನ್ಬೋದು. ಒಟ್ಟು ಎಲ್ಲಿ 1 ರೂಪಾಯಿ ಕೊಳ್ಳೋದಿಲ್ಲ, 1 ರೂಪಾಯಿ ನಮ್ಗೆ ರೊಕ್ಕದ ಬಡತನ ಅನ್ನೋದು ಗೊತ್ತಿಲ್ಲ. ಅಂದ್ರೆ ಕುಟುಂಬದೊಳಗೆ ಎಲ್ಲರೂ ಕೂಡಿ ಕೆಲಸ ಮಾಡೋದ್ರಿಂದ ಕೆಲಸನೂ ಸಾಕ್ತದ, ಒಟ್ಟು ಆದಾಯನೂ ಬರ್ತದೆ. ಆದಾಯ ಬರ್ತದೆ. ಅಂದ್ರೆ ಈಗ 16-17 ತುಟ್ಟಿ ಮಾಡೇನ್ರಿ ನಾ. ನನಗೆ ಒಕ್ಕೂಟದವ್ರು ಬಂದ್ರಿ, ನಮ್ಮ ಸಾವು ಕೃಷಿ ಒಕ್ಕೂಟದ ಮೆಂಬರ್ ಅದೇನ್ರಿ. ನಮ್ಮ 3 ಸಾವು ಕೃಷಿ ಅಧ್ಯಕ್ಷ ಅದನ್ರಿ. ಅಂದ್ರೆ ಆನಂತರ NGO ಮೂರು ವರ್ಷ ಮಾಡಿರಿ, ಅವರು ಬಂದ್ರು ನನ್ನ ಕಡೆ. ಆನಂತರ ಎಲ್ಲ ಆತ್ರಿ. ಈಗ ನಬಾರ್ಡ್ ಪ್ರಾಜೆಕ್ಟ್ ಹಾಕಿನ ಮತ್ತೊಂದು ಮೇಲೆ ಒಟ್ಟ ಪ್ರಾಜೆಕ್ಟ್ ತಪ್ಪಲ್ರಿ ನನಗೆ. 150 ಮಂದಿ ಸರ್ಟಿಫೈ ಮಾಡಿಟ್ಟೇನ್ರಿ. ನಾನು 100ಗೆ ಒಟ್ಟ ಬಡತನ ಅನ್ನೋದು ತೋರಿಸ್ಬಾರ್ದು ಅಂತ ಹೇಳಿದ್ರಿ. ನಿಮ್ಮ ಊರಾಗ ಎಷ್ಟು ಜನಸಂಖ್ಯೆ ಅದ? ನಮ್ಮ ಊರಾಗ 5000 ಜನಸಂಖ್ಯೆ. 5000 ಜನಸಂಖ್ಯೆ. ಈಗ 5000 ಜನ ಅಂದ್ರೆ ಅದ್ರಾಗ ಹೊಲ ಮನಿ ಕೆಲಸ ಮಾಡೋರು ಎಲ್ಲ ಸಾವಯವ ಮಾಡ್ತಾರ ಅಥವಾ ಸರ್ಕಾರಿ ಗೊಬ್ಬರ ಹಾಕ್ತಾರ? ಈಗ ರೀ ಸಾವು ಕೃಷಿ ಮಾಡೋರು ಒಂದು 40-50 ಮಂದಿ ಪ್ರಪಟ್ಟಿಗ್ಯಾರ. ನಾನು 150 ಮಂದಿಯಾಗ ಎಲ್ಲರೂ ಮಾಡೋದ್ರಿ. ಒಂದು 50-60 ಮಂದಿ ಕರೆಕ್ಟ್ ಅದಾರ ರೀ. ನಮ್ಮಲ್ಲಿ ಸಾವು ಕೃಷಿ ಯಾಕೆ ಆಗ್ತೈತೆ ಅಂತ ನಾನು ಅದನ್ನ ರೀ. ಅಂದ್ರೆ ನಮ್ಮಲ್ಲಿ ಜಮೀನು ಭಾಳ ಕಡಿಮೆ ಐತೆ ಸರ್ ಮೇಡಮ್. ನಮ್ಮಲ್ಲಿ ಎಷ್ಟೈತೆ ಅಂದ್ರೆ ಒಂದು ಖಾತೆಕ ಮುಳುಗಡೆ ಆತ್ರಿ, ಅಳೆದ ಖಾತೆಕ 4 ಎಕರೆ ಕೊಟ್ಟರು, 4 ಎಕರೆದಾಗ 4 ಮಂದಿ ಉಳಿದ್ರು, 1 ಎಕರೆ ಜಮೀನು ಇದಾವ್ರು. ಎಲ್ಲರ ಮನ್ಯಾಗ 2 ದನ ಅದಾವ್ರು. ಯಾರು ಮನೆಯಾಗಿಲ್ಲ, ಒಂದು 1-2 ದನ ಅದಾವು. ಹೈನ ಮ್ಯಾಲ ಮನಿತನ ನಡೆಸ್ತೈತಿ ನಮ್ಮ ಊರು. 3 ಡೈರಿನೇ ಇಡ್ತಾವ ನಮ್ಮ ಊರಾಗ. ಒಂದು ದಿವಸಕ್ಕೆ ಒಂದು ಸುಮಾರು 200-300 ಲೀಟರ್ ಹಾಲು ಹೋಗ್ತೈತಿ ರೀ. ಒಂದೊಂದು ಡೈರಿಯಿಂದ 1500 ಲೀಟರ್ ಹಾಲು ಹೋಗ್ತೈತಿ ನಮ್ಮ ಊರು. ಅಂದ್ರೆ ಹೈನುಗಾರಿಕೆನೇ ಜಾಸ್ತಿ ಐತಿ ರೀ. ಆ ಸಗಣಿ ಗೊಬ್ಬರನ ಆ ಹೊಲಗಳಿಗೆ ಹಾಕ್ತಾರೆ. ಸರ್ಕಾರ ಗೊಬ್ಬರ ಹಾಕೋದು ನಮ್ಮಲ್ಲಿ 90% ಮಂದಿ ಕಡಿಮೆ ರೀ. ಕಡಿಮೆ. ಹಾಂ, ಈಗ ರಾಮಪ್ಪ ಅವರ, ನೀವು 2.5 ಎಕರೆ ಹೊಲ ಅದ ಅಂದ್ರಿ? 2 ಎಕರೆ. 2 ಎಕರೆ. ಆ 2 ಎಕರೆ ಹೊಲದೊಳಗ ಇಷ್ಟೆಲ್ಲ ಬೆಳಿತೀನಿ ಅಂತ ಹೇಳಿದ್ರಿ. ಕಾಯಿಪಲ್ಲೆ ಬೆಳಿತೀರಿ, ಪೇರಲ ಗಿಡ ಹಾಕಿನಿ ಅಂದ್ರಿ, ಕಬ್ಬು ಹಾಕಿನಿ ಅಂದ್ರಿ, ಹೂ ಗಿಡ ಬೆಳಿತೀನಿ ಅಂದ್ರಿ. ಇದಕ್ಕೋಷ್ಟಕ್ಕೂ ನೀವು ಬರೀ ಸಾವಯವ ಗೊಬ್ಬರ? ಸಾವಯವ ಗೊಬ್ಬರ ಅದು ನೀವ ತಯಾರು ಮಾಡಿ? ನಾವು ತಯಾರು ಮಾಡ್ಕೋತೀವಿ. ಹೆಂಗ್ ತಯಾರು ಮಾಡ್ತೀರಿ? ಈಗ ರೀ ಕಸ ಕಡ್ಡಿ, ಆನಂತರ ನಮ್ಮ ಮಾನಿ ಗಿಡ ತಪ್ಪಲಂತಾರ ಅಂದ್ರೆ ಬಿಡದ ಬುಡಕ್ರಿ ಏನು ಬೆಳೆ ಬರ್ತಿರ್ಕಿಲ್ರಿ. ಹಿರಿಯರು 3 ಮಾನಿ ಗಿಡ ಹಚ್ಚಿರಿ ನಮ್ಗೆ. ಆ ಗಿಡದ ಬುಡಕ ಬೆಳೆ ಬರಲಿಲ್ಲರಿ. 10 ಬುಡಕ 18 ಟೊಕ್ಕೆ ಕಟ್ಟೇನ್ರಿ. ನಾ ದಾರಿಗೆ ಹೆಚ್ಚೈತಿ ಹೊಲ ನಂದು. ಈ ಕಡೆ ಹೋಗುತ್ತಿನಾಗ ಒಂದು ಬಿಟ್ಟು ಸಗಣಿ ಹಿಡ್ಕೊಂಡ್ಬರ್ತಾನ್ರಿ, ಆ ಕಡೆ ಬರುತ್ತಿನಾಗ ಒಂದು ಬಿಟ್ಟು ಸಗಣಿ ಹಾಕೊಂಡ್ಬರ್ತಾನ್ರಿ. ಆನಂತರ ಆ ತಪ್ಪಲ ಕಸಾಲ ಹತ್ರ ಹೋಗಿತ್ತವ್ರಿ. ಆನಂತರ ನಮ್ಮ ಮನೆ ಗೊಬ್ಬರ ಹೋದ ಆ ಟಕ್ಕಿಗೆ ಹಾಕ್ತವ್ರಿ. ಎಲ್ಲ ಹಾಕಿದಾಗ 80 ಕ್ವಿಂಟಲ್ ಗೊಬ್ಬರ ಹಾಕೈತಿ ನಮ್ಮದ್ರಿ. 40 ಕ್ವಿಂಟಲ್ ನಾನು ಹೊಲಕ್ಕೆ ಕಟ್ಕೋತೇನ್ರಿ, 40 ಕ್ವಿಂಟಲ್ ಎಲ್ಲಾ ಪುರಕ್ ಮಾರ್ತೇನ್ರಿ. ಗೊಬ್ಬರನೂ ಮಾರ್ತೀವಿ. ಹಾ, ಗೊಬ್ಬರ ಮಾರ್ತೇನ್ರಿ. ಮತ್ತೀಗ ಮಾತಾಡ್ತಾ ನೀವು ಹೇಳಿದ್ರಿ ಎರೆಹುಳ ಗೊಬ್ಬರ ತಯಾರಿಕೆ ಬಗ್ಗೆ ಟ್ರೈನಿಂಗ್ ತಗೊಂಡೇನಿ ಅಂತ ಹೇಳಿ. ಹಾ ರೀ, ಎರೆಹುಳ ಗೊಬ್ಬರನೂ ತಯಾರು ಮಾಡ್ತೀರಿ ನೀವು? ಹಾ, ಎರೆಹುಳ ಗೊಬ್ಬರ ತಯಾರು ಮಾಡ್ತೇನೆ. 40 ಕ್ವಿಂಟಲ್ ಎಲ್ಲಾ ಪುರಕ್ ರೀ. 8 ವರ್ಷ ಬಾಂಡ್ ಐತ್ರಿ, ಆಗಿನ 4 ರೂಪಾಯಿ ಟೆಂಡರ್ ಆಗಿತ್ತು, ಇದೊಂದು ವರ್ಷ ಆರ ಮುಗಿತ್ತು. ಈಗ 8 ರೂಪಾಯಿ ಕೆಜಿ ಹೊರಗಡೆ ಮಾರ್ತೇನ್ರಿ. ಒಟ್ಟು ಏನು ವೇಸ್ಟ್ ಮಾಡಂಗಿಲ್ಲ, ಏನೂ ಕೇಳೋಂಗಿಲ್ಲ. ಹೊಲ್ದಾಗ ಕಸ ಒಂದು ಈಟ್ ಎಷ್ಟಾಗೋಲ್ಲ, ಏನೂ ಎಷ್ಟಾಗೋಲ್ಲ, ಎಲ್ಲಿಂದ ಕೊಂಡು ತಗೊಂಡು ಏನೂ ತೊಂಬರೋದಿಲ್ಲ ನಾವು. ಇಷ್ಟು ದುಡ್ಡು ನಿಮ್ಗೆ ಕುಟುಂಬ ನಿರ್ವಹಣೆಗೆ ಸಾಕಾಗ್ತದ? ರಾ, ಸಾಕಾಗಿ ನಮಗೆ ಒಂದು 3-3.5 ಲಕ್ಷ ರೂಪಾಯಿ ಇನ್ಕಮ್ ಐತ್ರಿ ನಮ್ಗೆ. ಯಾಕಂದ್ರೆ ನಾವು ಹೊಸ ಹೊಸ ತಲೆಗಳನ್ನ ಮಾಡ್ತಿರ್ತೇನೆ. ಮತ್ತೀ 22 ಬೆಳೆದನ್ನ ಈಗ ಸಿತ್ತಾಪಲೆ ಹತ್ತೇನೆ ರೀ, ಹೋಸಲ ಪೇರು ಹಚ್ಚೀನಿ, ಅಚ್ಚಗಡ ಸಲ ಹಿಂಗೆ ಮಾಡ್ಕೊತ ಬಂದೇನೆ ರೀ. ಹೊಸ ಹೊಸ ವೆರೈಟಿ ಯಾವ್ದು ಕಾಣ್ತೈತಿ ಅದನ್ನ ಯೂನಿವರ್ಸಿಟಿಗೆ ನನಗೆ ತಜ್ಞರು ಬಂದ್ರೆ ಆಗ ನಂತರ ಶಿಲ್ಪಾದ ಕುಲಕರ್ಣಿ ಅಂತ. ಕುಲಕರ್ಣಿ ಸರ್ ಬಂದಾಗ ನನಗೇನೋ ಒಂದು ರೋಗ ತಡಿವಿ ಬರಾಕೈತಂದ್ರೆ ಸಾವು ಕೃಷಿ ಒಳಗೆ ಹೇಳ್ಬೇಕು ಸರ್. ಅದೇ ಸಾವು ಕೃಷಿ ಒಳಗೆ ಹೇಳಕ್ಕೆ 10 ವರ್ಷ ಆತು ನನಗೆ. ಅವ್ರು ನನಗೆ ಕೀಟಿ ಬಾಧೆ ಬರಬಾರ್ದಂಗೆ ಕೆವಿಕೆ ಅವರು ಶ್ರೀಪಾದ ಕುಲಕರ್ಣಿ ಅವರು ಆನಂತರ ಕಾರ್ಡ್ ಕೊಡ್ತಾರೆ, ಟೆಕ್ನಾಲಜಿ ಕೊಡ್ತಾರೆ ರೀ, ಅವಕ್ಕೆ ಏನು ಬೇಕು ಅನ್ನೋದು ಅದನ್ನೆಲ್ಲ ಕೊಡ್ತಾರೆ. ಈಗ ಅವರ ಇಟ್ಟಿಟ್ಟೆಲ್ಲ ನಾವು ಮಾಡಿದ್ದಕ್ಕಾಗಿ ನಮಗೆ ಇವು ನನ್ನ ನಮ್ಮ ಹೆಣ್ಮಗಳ ಪ್ರಶಸ್ತಿ ಕೊಡ್ಬೇಕಾತ್ರಿ, ಮಹಿಳಾ ಪ್ರಶಸ್ತಿ ನೀ ಕೊಡ್ತೇನೆ ಅಂತ ಕೇಳಿ ಮಾಡೋಕೆ ಹಾಕಿರಿ, ಎಲ್ಲ ಮಾಡೋಕೆ ಹಾಕಿರಿ. ಮನೆ ನಾ ಏನು ರೀ ಬಂದು ಇಲ್ಲಿ ನಿಂತು ಮಾತಾಡಿದೆ ಒಂದಷ್ಟು ಅದನ್ನು ನಾ ಕೆಲಸ ಮಾಡೋದು, ನಂದು ಎಟ್ರಿ ನೀರು ಹಾಸೋದು ಮಾಡೋದು ಇಂಥ ಕೆಲಸ ಮಾಡ್ತೀನಿ. ಅದನ್ನೆಲ್ಲ ಹರಿದು ಹಂಚು ಮಾಡೋಕೆಂದ್ರೆ ಹೆಣ್ಮಗಳು, ಮತ್ತು ಅಡುಗೆ ಮಾಡಿ ಹಾಕಿ ನನಗೆ ಅರಿವಿ ಹಾಕಿ ಹಚ್ಕೊಡೋಕೆ ಹೆಣ್ಮಗಳು, ಮತ್ತು ಅಕ್ಕಿಗೆ ಮಾಡಿದ್ರೆ ನಾ ಯಾರಿಗೆ ಮಾಡಲಿ ನೋಡ್ರಿ. ಎಷ್ಟು ಪ್ರೀತಿದ್ದೀರಿ ಲತಾನ್ ಮೇಲೆ. ಹೌದ್ರಿ, ಹೌದಿಲ್ಲ, ಹೌದೌದು. ಮತ್ತು ಲತಾಗ ಕನ್ನಡ ಬರ್ತಿರ್ಲಿಲ್ಲ. ಹ್ಞೂ ರೀ, ಈಗ ನೀವು ಮಾತಾಡಿ ಮಾತಾಡಿ ಕನ್ನಡ ಕಲಿಸಿ. ನಾವು ಮಾತಾಡಿ ಮಾತಾಡಿ ಕಲಿಸೋರಿಗೆ. ಹೌದಿಲ್ಲ, ಮಕ್ಕಳ ನಾವು. ಹಾಂ ಹಾಂ, ಯಾವ ಚಟ ಗಿಟ ಏನೂ ಇಲ್ಲ? ಏನೂ ಇಲ್ಲ ರೀ, ಯಾರ್ದು ಏನೂ ಇಲ್ಲ. ಮಕ್ಕಳು ಮಕ್ಕಳು ಯಾರು ಏನೂ ಇಲ್ಲ ರೀ. ಊಟ ಚೆನ್ನಾಗಿ ಅಡುಗೆ ಮಾಡೋದು, ಊಟ ಮಾಡೋದು, ಶಿಸ್ತಾಗಿ ಎಲ್ಲಿ ಹೋಗೋದು ಮಾಡ್ಕೊಂಡು ಆರಾಮ. ಈಗ ಮಳಿ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಯಾವ್ದ್ರಿ ಮಳಿ? ಮಳಿ ಒಂದೊಂದ್ಸತಿ ಬರ್ತದ, ಒಂದೊಂದ್ಸತಿ ಬರಂಗಿಲ್ಲ. ಬೋರ್ಗಲ್ ಐತ್ರಿ ಹಾಕಿರಿ? ಹಾಂ, ಹೊಲ ಬೋರ್ಗಲ್ ಐತ್ರಿ. ಹಾ, ಬೋರ್ಗಲ್ ಐತ್ರಿ. ಎಲ್ಲ ಡ್ರಿಪ್ ಲೈನ್ ಐತ್ರಿ. ಡ್ರಿಪ್ ಲೈನ್ ಮಾಡಿ ಎಲ್ಲ ಡ್ರಿಪ್ ಲೈನ್ ಮಾಡಿದ ಮಂಚಿನಿಂಗ್ ಮಾಡಿಸ್ತಾನು. ಕಸ ಕಳೆ ಬರಬಾರ್ದಂಗ ಮಂಚಿನಿಂಗ್ ಪ್ಲಾಸ್ಟಿಕ್ ಮಂಚಿನಿಂಗ್ ಮಾಡ್ತಾನು. ಮಳೆಗಾಲಕ್ಕೆ ಕಸ ಕಳೆ ಭಾಳ ಆಗ್ತೈತೆ ಅಂದ್ರೆ ಪ್ಲಾಸ್ಟಿಕ್ ಮಂಚಿನಿಂಗ್ ಹಾಕ್ತವ್. ಒಟ್ಟೆಲ್ಲ ಶಿಸ್ತು ಮಾಡ್ಕೊಂಡಿರ್ತೀವಿ, ನಮ್ಗೆ ಏನ್ ಬೇಕು ಅದನ್ನೆಲ್ಲ ಶಿಸ್ತು ಮಾಡ್ಕೊಂಡಿರ್ತ. ಬಹಳ ಖುಷಿ ಅನ್ನಿಸ್ತು ರಾಮಪ್ಪ ನಿಮ್ಮ ಮಾತು ಕೇಳಿ. ಎಲ್ಲಕ್ಕಿಂತ ಸಂತೋಷ ಮನೆಯೊಳಗ ಒಬ್ಬ ಮಹಿಳೆ ತನ್ನ ಅಡಿಗೆ ಕೆಲಸ ಮಾಡಿಕೊಂಡು ನೀವು ಹೊಲ್ದಾಗ ಕೆಲಸ ಮಾಡುವಾಗ ನಿಮ್ಗೆ ಹೊತ್ತಿಗೆ ಸರಿಯಾಗಿ ಒಂದು ಊಟ ತಂದು ಕೊಟ್ಟು ನಿಮ್ಮ ಮನೆಯನ್ನು ಒಂದು ಪ್ರೀತಿಯಿಂದ ನಿಭಾಯಿಸ್ಕೊಂಡು ಹೋಗ್ತಿರೋ ಲತಾಗೂ ಕೂಡ ನೀವು ಬಹಳಷ್ಟು ಧನ್ಯವಾದ ಹೇಳಿದ್ರಿ. ಇದು ಬಹಳ ಸಂತೋಷ. ಮುಂದೆ ಏನ್ ಮಾಡ್ಬೇಕಂತೀರಿ? ಮುಂದಿನ ಯೋಜನೆಗಳು ಏನ್ ಹಾಕೊಂಡಿರಿ? ಈಗ ಮುಂದ್ರಿ ನನ್ನ ಮಗೊಂದು ಅವನೊಂದು ಸಾಲಿ ಕಲ್ಸತ್ತಾನೆ ಒಬ್ಬನು ಮಗನ್. ಇವೆಲ್ಲ ಮಕ್ಕಳಿಗೆ ಸಾಲಿ ಕಲ್ಸನ್ರಿ. ಈಗ 10ನೇ ಮಾಡಿ ಒಬ್ಬಳು ಮಗಳು ಬಿಟ್ಟಳ್ರಿ. ಈಗ ಆಕಿ ನಮ್ಮ ಹೊಲ್ದಾಗ ಕೆಲಸ ಮಾಡತ್ತಾಳ. ಈಗ ಸೆಕೆಂಡ್ ಇಯರ್ ಒಬ್ಬಕ್ಕೆ ಮಾಡತ್ತಾಳ, ಎನ್ ಸಿ ಸಿ ಮಾಡ್ತಾಳೋ ಎಲ್ಲ ಮಾಡ್ತಾಳು, ಸೆಕೆಂಡ್ ಇಯರ್ ಮಾಡತ್ತಾಳ. ಒಬ್ಬಕ್ಕೆ 10ನೇ ಕ್ಲಾಸ್ ಓದತ್ತಾಳ್ರಿ. ಮಗನು ಓದ್ಸಾತನ್ರಿ. ನನ್ನ ಮಗನ ಚಂದಂಗೆ ಓದಿಸಿ ಅಗ್ರಿ ಮಾಡಿಸಿ ಒಕ್ಕಲುತನ ಕಲಿಸ್ಬೇಕು ನನ್ನ ವಿಚಾರ. ಅಂದ್ರೆ ಅವಂಗು ಒಕ್ಕಲುತನದ ಬಗ್ಗೆ ಒಕ್ಕಲುತನ ಬಗ್ಗೆನ ಕಲಿಸವ್ರಿ. ನಮ್ಗೆ 1 ಎಕರೆ ಜಮೀನು ಐತೆ ಅಂದ್ರೂ ನಮ್ಮಷ್ಟು ನಿಜವಾದ ಸಂಪದಿ ಜೀವನ ಅನ್ನೋದು ಯಾರದಿಲ್ಲ. ಕರೆನಾ, ನಮಗೆ ಬೇಕಾದಾಗ ನಮಗೆ ಹಂಗಾಮಿದ್ದಾಗ ಕೆಲಸ ಮಾಡೋದು, ಬ್ಯಾಸರ ಬತ್ತರ ಸ್ವಲ್ಪ ಮನೆಯಾಗಿರ್ಬೋದು. ಅವಂಗೆ ಒಕ್ಕ ಅಗ್ರಿ ಕಲಿಸ್ಬೇಕು, ಅವಂಗೂ ಒಕ್ಕಲುತನ ಒಂದು ಪಾಲ್ಯ ಹೌಸ್ ಹಾಕಿ ಅದ್ರೊಳಗೆ ಮಾಡಿಸ್ಬೇಕು ಕೆಲಸ ಅಂತ ನನ್ನ ವಿಚಾರ. ಹೈನುಗಾರಿಕೆನೂ ಅದ ಅಂತ ಹೇಳಿದ್ರಿ ಅಲ್ಲ ರಾಮಪ್ಪ, ಏನೇನೆಲ್ಲ ಸಾಕೊಂಡಿರಿ ಮನೆಯೊಳಗೆ? 2 ಆಡದವ್ರಿ, 2 ಎಮ್ಮೆ ಅದಾವು, 1 ಆಕಳ ಐತಿ, ಆನಂತರ 20 ಕೋಳಿ ಅದಾವ್ರಿ. ಕೋಳಿ, ಆಡು, ಆಕಳ, ಎಮ್ಮೆ ಎಲ್ಲ ಎಲ್ಲ ಅದಾರ. ನಮ್ಮ ತಾಯಿ ಅದಾಳ್ರಿ, ತಾಯಿ ಕೋಳಿ ಮಾಡ್ತಾಳ, ತಾಯಿ ಕೋಳಿ ನೋಡ್ಕೋತಾಳು. ನಾ ಹೊಲ್ದಿಂದ ಬರ್ತೀನಿ ಅಷ್ಟೇ, ಹೋಗ್ತಾ ಬರ್ತಾ ಎಮ್ಮೆ ಹೊಡ್ಕೊಂಡು ಹೋಗ್ತೇವ್ರಿ. ಆನಂತರ ಆಕಳಿಗೆ ಆಡು 2 ಮನೆಯಾಗ ಇರ್ತಾವ, ಎಮ್ಮೆ ಹೊಡ್ಕೊಂಡು ಹೊಲಕ್ಕೆ ಹೋಗ್ತೇವ್ರಿ. ಬರ್ ಮುಂದೆ ಮೇವು ತೊಗೊಂಬರ್ತೇವ್ರು, ಮುಂಜಾನೆ ಹೊತ್ತಲ್ಲಿ ಮೇವು ಮಾಡೋದು ಕೆಲಸ. ಒಬ್ರದ್ದು ಲಾವಣಿ ಅಥವಾ ಮತ್ತೊಬ್ರದ್ದು ಹೊಲ ಹಿಡ್ದವ್ರು ಊರು ಬಿಡ್ಯಾಗ. ಅದ್ರಾಗಿಂದ ಮೇವು ಮಾಡ್ಕೊಳ್ಳೋದು, ಮೊಟ್ಟೋದು ಎಲ್ಲ ಮಾಡ್ತವ್ರಿ. ಇಲ್ಲೊಂದು 2 ಎಕರೆ ಹೊಲ ಹಿಡ್ದು ಹಿಡ್ದಿರಿ. ರೊಕ್ಕದ ಅನ್ನೋದು ಏನು ತೊಂದರೆ ಇಲ್ಲ ನಮ್ಗೆ. ಒಟ್ಟ ಮುಖ್ಯ ಅಂದ್ರ ರಾಮಪ್ಪ, ನಿಮ್ಮನ್ನ ಲತಾನ ನೋಡಿದ್ರ ಸಂತೃಪ್ತಿ ಜೀವನ ಅದ. ಹಾ, ಜೀವನ ಸಂತೃಪ್ತಿ. ಯಾವ ಮಕ್ಕಳಾತು ಏನಾತ್ರು ಬಂದ 30 ವರ್ಷ ಆತು, ಅವ್ರ ಒಂದಿನ ಹಿಂಗ ಒಂದು ಬಾಯಿಲಿ ಮಾತಾಡಿಲ್ಲ, ಜಗಳ ಆಗಿಲ್ಲ ನೋಡ್ರಿ. ಹಾ, ಇಷ್ಟು ಪ್ರೀತಿಯಿಂದ ಇದ್ದೀರಿ ಇಬ್ರು. ಮಕ್ಕಳು ಕೂಡ ಮಕ್ಕಳು ಕೂಡ ಅಷ್ಟು ಪ್ರೀತಿ ಅದಾವ್ರಿ. ಮಕ್ಕಳು ಕೂಡ ಅಷ್ಟು ಪ್ರೀತಿ ಅದಾರ. ಯಾವುದು ಏನು ತೊಂದರೆ ಅನ್ನೋದಿಲ್ಲ ನೋಡ್ರಿ ನಮ್ಗೆ. ಅಡ್ಡಿಲ್ಲ, ಬಹಳ ಸಂತೋಷ ನಿಮ್ಮ ಮಾತು ಕೇಳಿ. ಯಾಕಂದ್ರೆ ಹೆಚ್ಚಾಗಿ ಯಾರನ್ನ ಮಾತಾಡಿಸಿದ್ರು ಏನು ಬಿಡ್ರಿ, ಮಳೆ ಇಲ್ಲ, ಬೆಳೆ ಇಲ್ಲ, ಬಡತನ ರೀ ಅಂತ ಒಂದು ನರಳುಕೋತನ ಮಂದಿ ಮಾತಾಡ್ತಿರ್ತಾರ. ಆದ್ರೆ ರಾಮಪ್ಪ ಎಷ್ಟು ಖುಷಿಲಿ ಮಾತಾಡಿರಿ ನೀವು. ನಮಗೆ ಬಡತನ ಅದು ಗೊತ್ತಾಗಿಲ್ಲ ರೀ, ಮಾತ್ರ 3 ವರ್ಷ ಮಾತ್ರ ಕಷ್ಟ ಆಗಿತ್ತು. ಇರ್ಲಿ, ಕಷ್ಟ ಆದ್ಮೇಲೆ ಸುಖ ಬಂದದಲ್ಲ. ಸುಖ ಬಂದ್ರಿ. ಈಗ ಸುಖ ಬಂದದಂತ ಕಷ್ಟ ಮರ್ತಿಲ್ಲ ನೀವು. ಹೌದಿಲ್ಲ, ಇನ್ನೂ ನಿಮ್ಮ ಹೊಲ ಹೆಚ್ಚು ಹೆಚ್ಚು ಬೆಳೀಲಿ, ಉತ್ತಮ ಬೆಳೆಗಳನ್ನು ತೆಗೀರಿ. ಇನ್ನೂ ಈಗ ಲತಾಗ್ ಪ್ರಶಸ್ತಿ ಬಂದದ, ನಿಮಗೂ ಕೂಡ ಸಾಕಷ್ಟು ಪ್ರಶಸ್ತಿ ಬಂದಿರಬೇಕು. ತಾಲೂಕು ಆಗ್ಯಾವ್ರಿ, ಸಮಾಧಾನ ಕಾರ್ಯಕ್ರಮ ಪ್ರಶಸ್ತಿ ಆಗ್ಯಾವ. ಆ ಮಹಿಳಾ ಪ್ರಶಸ್ತಿ ಅವ್ರಿಗೆ ಮಾಡ್ಬೇಕಾಗಿತ್ತು, ನಾ ಅದು ಭಗವಂತನ ಆಶೀರ್ವಾದದಿಂದ ಅವ್ರಿಗೂ ಆಗೈತಿ. ಆತಲ್ಲ, ಮಹಿಳಾ ಪ್ರಶಸ್ತಿ ಲತಾಗ್ ಬಂದದ, ನಿಮಗೂ ಕೂಡ ಸಾಕಷ್ಟು ಪ್ರಶಸ್ತಿ ಬಂದಾವ. ಮತ್ತು ನಿಮ್ಮ ಕನಸದ ಮಗನಿಗೆ ಉತ್ತಮವಾಗಿ ಅಭ್ಯಾಸ ಮಾಡಿಸಿ ಅವನು ಕೂಡ ಈ ಕೃಷಿ ಕ್ಷೇತ್ರಕ್ಕೆ ತರಬೇಕು ಅಂಥೇಳಿ ಆ ಆಸೆ ಕೂಡ ನಿಮಗೆ ದೇವರು ಈಡೇರಿಸಲಿ ಅಂತ ಹಾರೈಸ್ತೀವಿ. ನಮಸ್ಕಾರ ರಾಮಪ್ಪ. ನಮಸ್ಕಾರ. ಇದುವರೆಗೆ ಶ್ರೇಷ್ಠ ಕೃಷಿಕ ಮಹಿಳೆ ಪ್ರಶಸ್ತಿಗೆ ಭಾಜನರಾದ ಹೊನ್ನಾಪುರದ ಲತಾ ರಾಮಪ್ಪ ನಂದವಾಡಿ ಹಾಗೂ ರಾಮಪ್ಪ ನಂದವಾಡಿ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಈಗ ಕೇಳಿ ಕೃಷಿ ವಾರ್ತೆ. ಬೆಳೆ ವೈವಿಧ್ಯತೆ ಸಾವಯವ ಕೃಷಿಯ ಒಂದು ಪ್ರಮುಖ ಅಂಗ. ವಿವಿಧ ಬೆಳೆ ಪದ್ಧತಿಗಳನ್ನು ಹಾಗೂ ಕೃಷಿ ಪದ್ಧತಿಗಳನ್ನು ವೈಜ್ಞಾನಿಕವಾಗಿ ಅಳವಡಿಸಿಕೊಳ್ಳುವುದರಿಂದ ನೈಸರ್ಗಿಕ ಸಂಪನ್ಮೂಲಗಳಾದ ಭೂಮಿ, ನೀರು ಹಾಗೂ ಸಸ್ಯ ಸಂಪತ್ತನ್ನು ಸಂರಕ್ಷಣೆ ಮಾಡಬಹುದು, ಅಲ್ಲದೆ ಸುಸ್ಥಿರ ಇಳುವರಿಯನ್ನು ಪಡೆಯಬಹುದು. ರಾಜ್ಯವು 70% ಒಣ ಪ್ರದೇಶ ಹೊಂದಿದ್ದು ಈ ಪ್ರದೇಶ ಮಳೆಯ ಮೇಲೆ ಅವಲಂಬಿಸಿದೆ. ಮಣ್ಣಿನ ಗುಣಧರ್ಮ, ನೀರಾವರಿ ಸೌಕರ್ಯ, ಹವಾಗುಣಕ್ಕನುಗುಣವಾಗಿ ವಿವಿಧ ಬೆಳೆಗಳನ್ನು ಬೆಳೆಯಲಾಗುತ್ತಿದೆ. ಕರ್ನಾಟಕದಲ್ಲಿ ಪ್ರಮುಖವಾಗಿ ಜೋಳ, ಗೋವಿನ ಜೋಳ, ಭತ್ತ, ರಾಗಿ, ಗೋಧಿ, ನವಣೆ, ಸಾಮೆ, ತೊಗರಿ, ಕಡಲೆ, ಹೆಸರು, ಉದ್ದು ಹಾಗೂ ಹುರುಳಿ ಬೆಳೆಗಳನ್ನು ಆಹಾರ ಬೆಳೆಗಳಾಗಿ, ಶೇಂಗಾ, ಸೋಯಾ ಅವರೆ, ಸೂರ್ಯಕಾಂತಿ, ಕುಸುಬೆ, ಎಳ್ಳು ಹಾಗೂ ಗುರೆಳ್ಳು ಬೆಳೆಗಳನ್ನು ಎಣ್ಣೆಕಾಳು ಬೆಳೆಗಳಾಗಿ, ಕಬ್ಬು, ಹತ್ತಿ, ಮೆಣಸಿನಕಾಯಿ, ಈರುಳ್ಳಿ, ಆಲೂಗಡ್ಡೆ, ತಂಬಾಕು, ಎಲೆಬಳ್ಳಿ, ತೆಂಗು, ಅಡಿಕೆ, ವೆನಿಲ್ಲಾ, ಮೆಣಸು, ಯಾಲಕ್ಕಿ ಮತ್ತು ಕೋಕೋ ಬೆಳೆಗಳನ್ನು ವಾಣಿಜ್ಯ ಬೆಳೆಯಾಗಿ ಬೆಳೆಯಲಾಗುತ್ತಿದೆ. ಹಣ್ಣಿನ ಬೆಳೆಗಳಾದ ಮಾವು, ಚಿಕ್ಕು, ಪೇರ್ಲ, ದ್ರಾಕ್ಷಿ, ದಾಳಿಂಬೆ, ನಿಂಬೆ, ಬಾಳೆ, ನೆಲ್ಲಿ, ಅಂಜೂರ, ಮೋಸಂಬಿ, ಹಲಸು ಬೆಳೆಗಳನ್ನು ಮತ್ತು ಟೊಮ್ಯಾಟೊ, ಬದನೆ, ವಟಾಣಿ, ಗಜ್ಜರಿ, ಕುಂಬಳ, ಸೌತೆಕಾಯಿ, ಎಲೆಕೋಸು, ಹೂಕೋಸು, ಹೀರೆಕಾಯಿ, ಹಾಗಲಕಾಯಿ ಮತ್ತಿತರ ಕಾಯಿಪಲ್ಲೆ ಬೆಳೆಗಳನ್ನು, ಗುಲಾಬಿ, ಸೇವಂತಿಗೆ, ಸುಗಂಧಿ, ಚೆಂಡು ಹೂ, ಮಲ್ಲಿಗೆ ಇತ್ಯಾದಿ ಹೂ ಬೆಳೆಗಳನ್ನು ಬೆಳೆಯಲಾಗುತ್ತಿದೆ. ಈ ಬೆಳೆಗಳನ್ನು ಬೆಳೆಯಲು ನಮ್ಮ ರಾಜ್ಯದಲ್ಲಿ ವೈವಿಧ್ಯಮಯ ವಾತಾವರಣ ಹಾಗೂ ಮಣ್ಣು ಲಭ್ಯವಿದ್ದು ವಿವಿಧ ಬೆಳೆಗಳನ್ನು ಬೆಳೆಯಲು ಹೇರಳ ಅವಕಾಶಗಳಿವೆ. ಆದರೆ ನಾವು ಏಕ ಬೆಳೆ ಪದ್ಧತಿ ಅನುಸರಿಸಿ ಸಮಸ್ಯೆಗಳಿಗೆ ಆಹ್ವಾನ ಮಾಡಿಕೊಟ್ಟಿದ್ದೇವೆ ಹಾಗೂ ಆರ್ಥಿಕ ಸಮಸ್ಯೆ ಎದುರಿಸುತ್ತಿದ್ದೇವೆ. ಸಾವಯವ ಕೃಷಿಕರ ಕ್ಷೇತ್ರಗಳಲ್ಲಿ ನೋಡಿದಾಗ ಹೆಚ್ಚಿನ ಬೆಳೆ ವೈವಿಧ್ಯತೆ ಹಾಗೂ ತಳಿ ವೈವಿಧ್ಯತೆ ಕಂಡುಬರುತ್ತದೆ. ಇದು ಅವರ ಸುಸ್ಥಿರ ಕೃಷಿಗೆ ದಾರಿ ಮಾಡಿದೆ ಎನ್ನಬಹುದು. ಬೆಳೆ ವೈವಿಧ್ಯತೆ ಸಾವಯವ ಕೃಷಿಯ ಒಂದು ಅಂಗ. ಇದರಿಂದ ಉತ್ಪಾದನೆಯಲ್ಲಿ ಸ್ಥಿರತೆ ಕಂಡುಕೊಳ್ಳಬಹುದಲ್ಲದೆ ಕೀಟ ರೋಗಗಳ ಬಾಧೆ ಕಡಿಮೆ ಮಾಡಿ ಹೆಚ್ಚಿನ ಲಾಭ ಪಡೆಯಬಹುದು. ವಿವಿಧ ಹವಾಮಾನ ಮತ್ತು ಮಣ್ಣುಗಳುಳ್ಳ ಯಾವುದೇ ಪ್ರದೇಶಗಳಲ್ಲಿ ಏಕಬೆಳೆ ಬೆಳೆದಾಗ ಸಾಕಷ್ಟು ಉತ್ಪನ್ನ ಪಡೆದಾಗ್ಯೂ ಆ ಇಳುವರಿ ಮಟ್ಟ ಅನವರಿತು ಒಂದೇ ಆಗಿರೋದಿಲ್ಲ. ಯಾವುದೇ ಒಂದು ಬೆಳೆಯ ಇಳುವರಿ ಹೆಚ್ಚಿಸುವ ತಂತ್ರಜ್ಞಾನ ಉತ್ತಮ ಸನ್ನಿವೇಶದಲ್ಲಿ ಹೆಚ್ಚಿನ ಇಳುವರಿ ನೀಡಿದರೂ ದುಷ್ಕಾಲದಲ್ಲಿಯೂ ಕನಿಷ್ಠ ಇಳುವರಿ ಇಲ್ಲವೇ ಮಧ್ಯಮ ಮಟ್ಟದ ಇಳುವರಿ ನೀಡುವಂಥದ್ದಾಗಿರಬೇಕು. ಸಾಮಾನ್ಯವಾಗಿ ಸರಾಸರಿ ಮಳೆಯ ಪ್ರಮಾಣ 2/3 ಮಳೆಯಾಗಿ ಅದರ ವಿತರಣೆಯಲ್ಲಿ 30%-30%+ ಹೆಚ್ಚಿನ ವೈಪರೀತ್ಯವಿರದಿದ್ದರೆ ನಾವು ಕನಿಷ್ಠ 50% ಇಳುವರಿಯನ್ನು ನಿರೀಕ್ಷಿಸಬಹುದು. ಇವೆರಡೂ ತೀರಾ ವ್ಯತ್ಯಾಸವಾದರೆ ಎಂತಹ ತಂತ್ರಜ್ಞಾನವು ರಕ್ಷಣೆಗೆ ಬರಲಾರದು. ಇಂಥ ಸನ್ನಿವೇಶ ಎದುರಾದಾಗ ಕನಿಷ್ಠ ಆಹಾರ ಭದ್ರತೆಯನ್ನು ನಾವು ಬೆಳೆ ಪದ್ಧತಿಗಳಿಂದ ಪಡೆಯಬಹುದು. ಇಲ್ಲಿ ಒಂದು ಬೆಳೆ ನಷ್ಟವಾದರೂ ಇನ್ನೊಂದು ಬೆಳೆ ನಮ್ಮ ರಕ್ಷಣೆಗೆ ಬರುವುದು. ಬೆಳೆಯುವ ರೀತಿ, ಬೇರಿನ ಆಳ, ವಿವಿಧತೆ, ಬೇರೆ ಬೇರೆ ಅವಧಿಯಲ್ಲಿ ಕೊಯ್ಲಿಗೆ ಬರುವ ಬೆಳೆಗಳನ್ನು ಮಿಶ್ರ ಮಾಡಿ ಇಲ್ಲವೇ ನಿರ್ದಿಷ್ಟ ಸಾಲುಗಳಲ್ಲಿ ಅಂತರ ಬೆಳೆಗಳಾಗಿ ಬೆಳೆಯುವುದರಿಂದ ಕೃಷಿಯಲ್ಲಿ ಸ್ವಲ್ಪ ಮಟ್ಟಿನ ಸುಭದ್ರತೆಯನ್ನು ತರಬಹುದು. ಸಾಮಾನ್ಯವಾಗಿ ಕಡಿಮೆ ಆಳದ ಕಪ್ಪು ಭೂಮಿಯಲ್ಲಿ ಕೇವಲ ಮುಂಗಾರು ಹಂಗಾಮಿನ ಬೆಳೆಗಳನ್ನು ಬೆಳೆಯುವುದು ಉತ್ತಮ. ತೀರಾ ಆಳದ ಕಪ್ಪು ಮಣ್ಣಿನಲ್ಲಿ ಸಂಪೂರ್ಣ ಹಸಿಯಾಗುವವರೆಗೆ ಕಾಯಬೇಕಾಗಿರುವುದರಿಂದ ಕೇವಲ ಹಿಂಗಾರು ಹಂಗಾಮಿನ ಬೆಳೆಗಳನ್ನು ಬೆಳೆಯುವುದು ಸೂಕ್ತ. ಆಯಾ ಹಂಗಾಮಿನಲ್ಲಿ ಸೂಕ್ತವಾಗುವ ಬೆಳೆಗಳನ್ನು ಮಿಶ್ರ ಬೆಳೆಗಳನ್ನಾಗಿ ಬೆಳೆಯುವುದು ಒಳ್ಳೆಯದು. ಇನ್ನು ಮಧ್ಯಮ ಆಳದ ಕಪ್ಪು ಭೂಮಿಯಲ್ಲಿ ಸರದಿ ಬೆಳೆಯಾಗಿ ಎರಡು ಬೆಳೆಗಳನ್ನು ಅಂದರೆ ಮುಂಗಾರು ಮತ್ತು ಹಿಂಗಾರಿನಲ್ಲಿ ಬೆಳೆಯಬಹುದು. ಇದುವರೆಗೆ ಕೃಷಿ ವಾರ್ತೆ ಕೇಳಿದಿರಿ. ಈಗ ಕೇಳಿ ಇಂದಿನ ಜನಪದ ಸಂಗೀತದಲ್ಲಿ ಯಕ್ಷಗಾನದ ಪದಗಳು. ಶಿರ್ಸಿ ತಾಲೂಕಿನ ಹಣಗಾರದ ಶ್ರೀಧರ ಭಾಗವತ ಹಾಗೂ ಸಂಗಡಗಿರಿಗಿಂದ ಆಲಿಸುತ್ತೀರಿ. ಕೇಳದಾಣೆ ಪರಿಯನು ಪೇಳುವೆ ಕಾಣೆ ಧರಣಿಯ ಗಿರಿಯೊಳಗೆ ಮೈ ತಾಳಿದನು ನಾ ಬೆಳೆದನು ಶೂಲಧರಣಿಯ ಗಿರಿಯೊಳಗೆ ಮೈ ತಾಳಿದನು ನಾ ಬೆಳೆದನು ಮೇಲೆ ಶಿವನೊಳು ವರವ ಪಡೆದು ಉರಿಕರದ ಬಲದೊಳು ಮೆರೆದನು ಉರಿಕರದ ಬಲದೊಳು ಮೆರೆದನು ಕೇಳ ಜಾಣೆ ಪರಿಯನು ಕೇಳುವೆ ಕಾಣೆ ದಾಳಿಗಂಜು ತನಲೆಯ ಗಲಿದಿವಿ ಜಾಳಿಗಿರಿ ಗುಹೆಯಾಂತರು ಬಾಲನಿ ಬೆದರದಿರು ಭಸ್ಮಾಸುರನ ವಲ್ಲಭೆಯಾಗಿರು ಬಾಲನಿ ಬೆದರದಿರು ಭಸ್ಮಾಸುರನ ವಲ್ಲಭೆಯಾಗಿರು ಅರರೆ ಭಸ್ಮಾಸುರನು ನೀನೋ ಉರಿಸಬೇಡ ಎನ್ನನು ಕಾರ್ಯವು ಮೊದಲಿದೆ ಬಳಿಕ ವಿವಾಹವು ಭೂರಿ ಭಕ್ತಿಯೋಳ